ಗುರು ರಘವೇಂದ್ರ ನಿನ್ನ ಚರಣ ಭುಜ ಸೇವೆ ಅನುದಿನ ಮಾಡುವಂತೆ ಅನುಗ್ರಹಿಸು ತಂದೆ ಗುರು ರಘವೇಂದ್ರ ನಿನ್ನ ಚರಣ ಭುಜ ಸೇವೆ ಅನುದಿನ ಮಾಡುವಂತೆ ಅನುಗ್ರಹಿಸು ತಂದೆ ಗುರು ರಘವೇಂದ್ರ ಗುರು ರಘವೇಂದ್ರ ನಿಂದ ದರುಶನ ಭಾಗ್ಯವ ಗುರು ರಘವೇಂದ್ರ ನಿಂದ ದರುಶನ ಭಾಗ್ಯವ ನೀಡಿದೀಯನ್ನ ಪಾವನಳಾಗಿಸೋ ನೀಡಿದೀಯನ್ನ ಪಾವನಳಾಗಿಸೋ ಗುರು ರಘವೇಂದ್ರ ವರಮಂತ್ರಾಲಯ ಪುರದಿ ನೆಲೆಸಿಗೆ ಗುರು ರಘವೇಂದ್ರ ವರಮಂತ್ರಾಲಯ ಪುರದಿ ನೆಲೆಸಿಗೆ ಗುರು ರಘವೇಂದ್ರ ವರಯತೀಂದ್ರ ಶಾರದ ದಾಸಿ ವಂದಿತ ಗುರುವರ ಶರಣು ಶರಣು ಶರಣು ಶರಣು ಗುರು ರಘವೇಂದ್ರ ನಿನ್ನ ಶರಣಾಂಬುಜ ಸೇವೆ ಅನುದಿನ ಮಾಡುವಂತೆ ಅನುಗ್ರಹಿಸೋ ತಂದೆ ಗುರು ರಘವೇಂದ್ರ